ಶುಭ ಮುಂಜಾನೆ ನಿಮಗೆಲ್ಲರಿಗೂ. ಈ ಮುಂಜಾನೆ ವೇಳೆಯಲ್ಲಿ ಈ ಹೊಸ ದಿವಸವನ್ನು ಸಂಧಿಸುವುದರೊಳಗಾಗಿ ನಿನ್ನ ಮನಸ್ಸು ನಿನಗನ್ನು ತಿನ್ನುಕುವುದು ಈ ದಿನವನ್ನು ನಾನು ಹೇಗೆ ಎದುರಿಸಲಿ ಎಂಬುದಾಗಿ. ಒಂದು ವೇಳೆ ಈ ದಿನದಲ್ಲಿ ನಿನ್ನ ಆಲೋಚನೆಯಲ್ಲಿ ಈ ದಿನದಲ್ಲಿ ಸಮಸ್ಯೆಗಳು ಕಂಡು ಬಂದಿರಬಹುದು, ಆದರೆ ನಿಮಗೊಂದು ಶುಭ ಸುದ್ದಿಯನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಪ್ರೇಮ ಕೀರ್ತನೆಗಳು 91 ಕೀರ್ತನೆ ತಲೆಬರಹ ಈ ರೀತಿಯಾಗಿದೆ, ದೇವಾಶ್ರಿತನು ಸುರಕ್ಷಿತನಾಗಿರುವನೆಂಬುದಾಗಿ. ಈ ಕೀರ್ತನೆಯು ನಮ್ಮಲ್ಲಿ ಹೆಚ್ಚಿನ ವಾಗ್ದಾನಗಳನ್ನು ಕೊಟ್ಟು ಹೆಚ್ಚಿನ ಭರವಸೆಯನ್ನು ಕೊಡುತ್ತದೆ. ಪ್ರೇಮ ಈ ಸಂಗೀತ ರೂಪವಾಗಿ ಹಾಡನ್ನು ನಾವು ಹಾಡಲಿಕ್ಕೆ ಹೋಗ್ತಾ ಇದ್ದೇವೆ. ಉನ್ನತನಾದವನೇ ಸರ್ವಶಕ್ತನಾಗಿರುವವನೆಂಬುದಾಗಿ ಈ ಹಾಡು ನಮ್ಮೊಂದಿಗೆ ಸೇರಿ ಹಾಡಿ. ಈ ದಿನವು ಕರ್ತನಿಂದಲೇ ನೇಮಕವಾಗಿದೆ, ಈ ದಿನವನ್ನು ನಾವು ಆಚರಿಸೋಣ ಕ್ರಿಸ್ತನಿಗೋಸ್ಕರ. ಉನ್ನತನಾದವನೇ ಸರ್ವಶಕ್ತನಾಗಿರುವವನೇ, ಮರೆ ಹೋಗವನು ನಿನ್ನ ಆಶ್ರಯದಿ ಸುರಕ್ಷಿತನಾಗಿರುವನು. ನನ್ನ ಶರಣನು ದುರ್ಗ ಭರವಸವು, ನೀನೇ ಮಹೋನ್ನತನೇ. ನನ್ನನ್ನು ಬೇಟೆಗಾರನ ಬಲೆಯಿಂದಲೂ ಮರಣಾಕರ ವ್ಯಾಧಿಯಿಂದಲೂ ತಪ್ಪಿಸಿ ನನ್ನನ್ನು ನನ್ನ ರೆಕ್ಕೆಗಳಿಂದ ನನಗೆ ಒದಗಿಸಿ ಕಾಯುವನು. ನನ್ನನ್ನು ಬೇಟೆಗಾರನು ತಪ್ಪಿಸಿ ನನ್ನನ್ನು ನನ್ನ ರೆಕ್ಕೆಗಳಿಂದ ತಾನೆ ಒದಗಿಸಿ ಕಾಯುವನು. ಕೀರ್ತನ ಕರ್ತನಲ್ಲಿ ಬಹಳ ಸುಂದರವಾಗಿ ಈ ರೀತಿಯಾಗಿ ಹೇಳ್ತಾನೆ. ಇರುಳಲ್ಲಿ ಭಯ ಹುಟ್ಟಿಸುವ ಯಾವುದಕ್ಕೂ, ಹಗಲಲ್ಲಿ ಹಾರಿ ಬರುವ ಬಾಣಕ್ಕೂ, ಕತ್ತಲೆಯಲ್ಲಿ ಸಂಚರಿಸುವ ವಿಪತ್ತಿಗೂ, ಹಾನಿಕರವಾದ ಮಧ್ಯಾಹ್ನದ ಕೇಳಿಗೂ ಅಂಜ ಕಾರಣವಿಲ್ಲ. ನಿನ್ನ ಮಗುಳಲ್ಲಿ 1,000 ಜನರು, ನಿನ್ನ ಬಲಗಡೆಯಲ್ಲಿ 10,000 ಜನರು ಸತ್ತು ಬಿದ್ದರು, ನಿನಗೇನು ತಟ್ಟರು? ಪ್ರೇನೆ ನಿನ್ನ ಸಮಸ್ಯೆಗಳೇನಿದ್ದರು ಈಗ ಆತನ ವಾಗ್ದಾನ ಈ ರೀತಿಯಾಗಿದೆ. ಇರುಳಲ್ಲಿ ಬಾಯಿ ಹುಟ್ಟಿಸುವ ಯಾವುದಕ್ಕೂ, ಈ ಹಾಡನ್ನು ನಾವು ಸುಂದರವಾದ ರೀತಿಯಲ್ಲಿ ಸಂತೋಷಪೂರ್ವಕವಾಗಿ ಹಾಡು. ಇರುಳಲ್ಲಿರುವ ಭಯಕ್ಕೂ, ಹಗಲಲ್ಲಿ ಹಾರುವ ಬಾಣಕ್ಕೂ, ಕತ್ತಲಲ್ಲಿ ಚಲಿಸುವ ವಿಪತ್ತಿಗೂ, ಮಧ್ಯಾಹ್ನದ ಹಾನಿಗಳು ನನಗೆ ತಟ್ಟವು, ನನಗೆ ತಟ್ಟವು, ನನ್ನನ್ನು ಮುಟ್ಟವು, ನನ್ನ ಶರಣನೆ ಕಾಯುವನು. ನನ್ನನ್ನು ಬೆಟ್ಟೆಗಾರ ನನ್ನನ್ನು ಬೇಟೆಗಾರನ ಬಲೆಯಿಂದಲೂ ಮರಣಾಕರ ವ್ಯಾಧಿಯಿಂದಲೂ ತಪ್ಪಿಸಿ ನನ್ನನ್ನು ನನ್ನ ರೆಕ್ಕೆಗಳಿಂದ ನಾನೇ ಒದಗಿಸಿ ಕಾಯುವನು. ಇಲ್ಲಿ ಮುಂದೆ ಈ ರೀತಿಯಾಗಿ ಸಂಗೀತ ಕರ್ತನ ಈ ರೀತಿಯಾಗಿ ಹಾಡ್ತಾನೆ. ರಕ್ಷಿಸುವಂತವನೇ, ಏನನ್ನು ಉದ್ಧರಿಸುವಂತವನೇ, ನನ್ನ ಮೊರೆಯನ್ನು ಲಾಲಿಸಿ ಸದೃತ್ವವನ್ನು ದಯಪಾಲಿಸುವ ಕರ್ತನೆ, ದೀರ್ಘಾಯುಷ್ಯದಿಂದ ನನ್ನ ತೃಪ್ತಿಪಡಿಸಿ ಶ್ರೇಷ್ಠ ಭಾಗ್ಯವನ್ನು ತೋರಿಪುವನು. ನಾವು ಆತನೊಂದಿಗೆ ರೀತಿಯಾಗಿ ಹೇಳು, ಸ್ವಾಮಿ ಈ ದಿನದಲ್ಲಿ ನಿನ್ನ ರಕ್ಷಣೆ ನನಗೆ ಅಗತ್ಯವಾಗಿದೆ, ಈ ದಿನದಲ್ಲಿ ನನ್ನ ಮೊರೆಯನ್ನು ಲಾಲಿಸು. ಅನೇಕ ಜನರು ಈ ರೀತಿಯಾಗಿ ಅಂದುಕೊಳ್ತಾರೆ, ನನ್ನ ಪ್ರಾರ್ಥನೆಯನ್ನು ಯಾರು ಕೇಳುವರು? ಅನೇಕ ಜನರು ಈ ರೀತಿಯಾಗಿ ಹೇಳ್ತಾರೆ, ನನ್ನ ಮೊರೆಯನ್ನು ನನ್ನ ಸ್ವಾಮಿ ಕೇಳುವುದಿಲ್ಲವೋ? ಅದೇ ವಾಕ್ಯ ರೀತಿಯಾಗಿ ಹೇಳ್ತದೆ, ಆತ ನಿನ್ನ ರಕ್ಷಿಸುವವನು, ನಿನ್ನನ್ನು ಉದ್ಧರಿಸುವವನು, ನಿನ್ನ ಮೊರೆಯನ್ನು ಲಾಲಿಸುವನು. ಪ್ರಿಯನೇ ಈ ಮುಂಜಾನೆ ವೇಳೆಯಲ್ಲಿ ಈ ಸಂಗೀತ ನನ್ನೊಂದಿಗೆ ಹಾಡುತ್ತಿರುವಂಥ ಸಮಯದಲ್ಲಿ ನಿನ್ನ ಪ್ರಾರ್ಥನೆಯನ್ನು ಆತನ ಲಾಲಿಸುವನು ನನ್ನೊಂದಿಗೆ ರೀತಿಯಾಗಿ ಹಾಡಿದ್ದೇವೆ. ರಕ್ಷಿಸುವಂತವನೇ, ನನ್ನನ್ನು ಉದ್ಧರಿಸು, ನನ್ನನ್ನು ಉದ್ಧರಿಸುವಂತವನೇ, ನಿನ್ನ ಮೊರೆಯನ್ನು ಲಾಲಿಸಿ, ನಿನ್ನ ಮೊರೆಯನ್ನು ಲಾಲಿಸಿ ಸದು ತರವ ದಯಪಾಲಿಸುವ ಕರ್ತನೆ. ದೀರ್ಘಾಯುಷ್ಯ ದೀರ್ಘಾಯುಷ್ಯದಿಂದ ತೃಪ್ತಿ ಪಡಿಸಿ ಶ್ರೇಷ್ಠ ಭಾಗ್ಯವ ತೋರಿಪನು. ನನ್ನನ್ನು ಬಿಟ್ಟೆಗಾರ ನನ್ನನ್ನು ಕಣ್ಣಾರಿಕೆಗಳಿಂದ ತಾನೇ ಹೊದಗಿಸಿ ಕಾಯುವನು. ನನ್ನನ್ನು ಬೇಟೆಗಾರ ಬೇಟೆಗಾರನ ಬಲೆಯಿಂದಲೂ ಮರಣಾಕರ ವ್ಯಾಧಿಯಿಂದಲೂ ತಪ್ಪಿಸಿ ನನ್ನನ್ನು ತನ್ನ ರೆಕ್ಕೆಗಳಿಂದ ತಾನೇ ಒದಗಿಸಿ ಕಾಯುವನು. ತಪ್ಪಿಸಿ ನನ್ನನ್ನು ತನ್ನ ರೆಕ್ಕೆಗಳಿಂದ ತಾನೇ ಒದಗಿಸಿ ಕಾಯುವನು. ಆಮೆನ್.